ಬಳಕುತ್ತಲಿ ಮಳ್ಳಿಯಂಗೆ ನೋಡುತ್ತಲಿ ಬಾರಿ ನೀ ಬಾರಿ ಈ ಹಳ್ಳಿಗೆಲ್ಲ ಚೆಲುವೆ ನೀನೆ ಹೋ ನೀರಿ ನೀ ಬಾರಿ ಗುರು ನೀತಿ ತೀರುತ್ತಲಿ ಗುರು ಕುಮಾತನಾಡುತ್ತಲಿ ಬಾರ ನೀ ಬಾರ ಈ ಊರಿಗೆಲ್ಲ ಹುಳಿಯು ನೀನೆ ಓದೀರ ಕೆಂದುಟಿಯ ಅಂಚಿನಲ್ಲಿ ಕಿರುನಗೆ ಬೀರಿ ನಿನ್ನ ಕೆಂದುಟಿಯ ಅಂಚಿನಲ್ಲಿ ಕಿರುನಗೆ ಬೀರಿ ಬಾರೆ ಎನ್ನ ಸಿಂಗಾರಿ ಬಳ್ಳಿ ಜಂಗೆ ಬಳಕುತ್ತಲಿ ಮಳ್ಳಿ ಜಂಗೆ ನೋಡುತ್ತಲಿ ಬಾರಿ ನೀ ಬಾರಿ ನೀ ಊರಿಗೆಲ್ಲ ಹುಳಿಯು ನೀ ಹೋದೀರ ಬಾರ ಅರಳಿದ ಮಲ್ಲಿಗೆಯೇ ಸೊಬಗಿನ ತಂಪಿಗೆಯೇ ನೀನೇ ನನ್ನ ಪ್ರಾಣವು ಜಾಣೆ ಮನಕೋಟೆ ನಾಳೆ ನಾಳೆ ನಿನ್ನ ಮೆಚ್ಚಿ ಬಂದೆ ನಾನೆ ಮನಕೋಟೆ ನಾಳೆ ನಾಳೆ ನಿನ್ನ ಮೆಚ್ಚಿ ಬಂದೆ ನಾನೆ ಎಂದೆಂದು ಆನಂದ ನಮಗೆಂದೆ ಕಾದಿದೆ ಬಳ್ಳಿ ಜಂಗೆ ಬಳಕುತ್ತಲಿ ಬಳ್ಳಿ ಜಂಗೆ ನೋಡುತ್ತಲಿ ಬಾರಿ ನೀ ಬಾರಿ ಈ ಹಳ್ಳಿಗೆಲ್ಲ ಚೆಲುವೆ ನೀನೆ ಹೋರಿ ನೀ ಬಾರಿ ಮಾತನಾಡುವ